ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿ ಏಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ. ಹಾಡಿನ ಹಕ್ಕಿಯೇ ಬಾ, ಮಲೆನಾಡಿನ ಹಕ್ಕಿಯೇ ಬಾ. ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು ಜನತೆ. ಪ್ರೀತಿಯ ಹಾಡಿಂದ ಮೋಡಿ ಮಾಡಿದ ಹಕ್ಕಿಯೇ ಬಾ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ, ಬೇಸಿಗೆ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್ಜಿ ಹಂಚಿನಾಳ್ ಅವರೊಂದಿಗೆ ಸಂದರ್ಶನ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆ. ಇನ್ನು 7:20 ಜನಪದ ಗೀತೆಗಳು, ಮಳಿಯಪ್ಪ ಹೊಸಮನಿ ಮತ್ತು ಸಂಗಡಿಗರಿಂದ ಕಣಿವಾದನ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ, ಬೇಸಿಗೆ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್ಜಿ ಹಂಚಿನಾಳ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರೈತರು ಬೇಸಿಗೆಯಲ್ಲಿ ಏನೆಲ್ಲ ಕ್ರಮಗಳನ್ನು ಮಾಡೋದ್ರ ಮುಖಾಂತರ ಮುಂದಿನ ಒಂದು ಹಂಗಾಮಿನಲ್ಲಿ ಕೀಟಗಳ ಒಂದು ನಿರ್ವಹಣೆಯನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅಥವಾ ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದ್ದಾವೆ. ಬೇಸಿಗೆಯಲ್ಲಿ ವಿಶೇಷವಾಗಿ ಹಲವಾರು ಬೆಳೆಗಳಿರ್ತವೆ. ಈ ಬೆಳೆಗಳಿದ್ದಂಥ ಕೀಟಗಳು ಮುಂದಿನ ಒಂದು ಮುಂಗಾರು ಹಂಗಾಮಿಗೆ ಯಾವ ರೀತಿ ಮುಂದುವರಿಯುವ ಒಂದು ಸಾಧ್ಯತೆಗಳು ಇರ್ತವೆ, ಇದಕ್ಕೆಲ್ಲ ಏನು ಒಂದು ಸಿದ್ಧತೆಯನ್ನು ರೈತ ಬಾಂಧವರು ಈಗಿಂದಲೇ ಮಾಡ್ಕೋಬೇಕು, ಕೀಟಗಳ ನಿರ್ವಹಣೆ ಬೇಸಿಗೆಯಲ್ಲಿ ಏನೆಲ್ಲ ಕ್ರಮಗಳನ್ನು ಮಾಡೋದ್ರ ಮುಖಾಂತರ ಮಾಡಲಿಕ್ಕೆ ಸಾಧ್ಯತೆ ಇದೆಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶಿವಾನಂದ ಹಂಚಿನಾಳ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ ಡಾಕ್ಟರ್ ಶಿವಾನಂದ ಹಂಚಿನಾಳ್ ಅವರೇ, ಮೊದಲನೇದಾಗಿ ನಮ್ಮ ರೈತರಿಗೆ ಹೇಳಿ, ಇವತ್ತು ಯಾವುದೇ ಒಬ್ಬ ರೈತ ಹೇಳ್ತಾನೆ ಇವತ್ತು ನಮ್ಮ ಹತ್ತಿ ಬೆಳೆಗೆ ಹುಳ ಬಂದುಬಿಟ್ಟದ ಅಥವಾ ತೊಗರಿ ಬೆಳೆಗೆ ಕೀಟ ಬಂದುಬಿಟ್ಟಿದೆ ಕೀಟ ಬಂದುಬಿಟ್ಟಿದೆ ಅಂತ ಹೇಳ್ತಿರ್ತಾರೆ. ಈ ಒಂದು ಕೀಟಗಳು ಹೇಗೆ ಬೆಳೆಯಲ್ಲಿ ಪ್ರಾರಂಭ ಆಗ್ತವೆ, ಹೇಗೆ ಬರ್ತವೆ ಇವಂತಿರ್ತಾವ? ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಈಗ ಮುಂದಿನ ಹಂಗಾಮದಲ್ಲಿ ಕೀಟಗಳು ಯಾವ ರೀತಿ ಪ್ರಾರಂಭ ಆಗ್ತವೆ ಅಂತಂದರೆ, ಈಗಾಗಲೇ ನಾವು ಈಗ ಹತ್ತಿ ಬೆಳೆದು ಬಿಟ್ಟಿರ್ತೀವಿ, ಆಮೇಲೆ ತೊಗರಿ, ಭಾಳಷ್ಟು ಬೆಳೆಗಳನ್ನು ನಾವು ಈಗಾಗಲೇ ರಾಶಿ ಮಾಡಿಬಿಟ್ಟು ಕೆಲವೊಂದು ಸರಿ ಎಲ್ಲ ಹೊಲದಲ್ಲಿ ಬಿಟ್ಟು ಬಿಟ್ಟಿರ್ತೀವಿ. ಈಗ ಹತ್ತಿ ಆಯಿತು, ತೊಗರಿ ಆಯಿತು, ಕಡ್ಲಿ, ಜೋಳ ಇಂಥವೆಲ್ಲನೂ ಅಂದರೆ ಕೊಯ್ಲು ಮಾಡ್ಕೊಂಬಿಟ್ಟು ಉಳಿದಿದ್ದನ್ನು ಅಲ್ಲೇ ಬಿಟ್ಟಿರ್ತೀವಿ. ಭಾಳಷ್ಟು ಹುಳುಗಳು ಏನಾಗ್ತವೆ ಅಂದರೆ, ಅವು ಈ ಬೆಳೆ ನಮ್ಮದು ಇದ್ದಾಗ ಸಂಪೂರ್ಣ ತಿಂತವೆ, ಮತ್ತು ಅವುಗಳ ಜೀವನ ಚಕ್ರವನ್ನು ಅಲ್ಲೇ ಕಂಪ್ಲೀಟ್ ಆಗ್ತದೆ. ಆಮೇಲೆ ಅವು ಕೋಶಾವಸ್ಥೆಗೆ ಹೋಗ್ತವೆ. ಹುಳುಗಳಲ್ಲಿ ನಾಲ್ಕು ಹಂತಗಳಿರ್ತವೆ. ನಾವು ಒಂದು ತತ್ತಿ, ಆಮೇಲೆ ನಾವು ಲಾರ್ವಾ ಅಥವಾ ಕೀಡೆ ಅಂತ ಕರಿತೀವಿ, ಆಮೇಲೆ ಅದು ಕೋಶಾವಸ್ಥೆಗೆ ಹೋಗ್ತದೆ, ಆಮೇಲೆ ಪತಂಗ ಆಗ್ತದೆ. ಈ ಭಾಳಷ್ಟು ಹುಳುಗಳು ಈ ಜೀವನ ಚಕ್ರದವನ್ನು ಈ ನಮ್ಮದೇನು ಬೆಳೆ ಇರ್ತದೆ ಅದರಲ್ಲಿ ಅವು ಕಂಪ್ಲೀಟ್ ಮಾಡ್ತವೆ. ಅದರಲ್ಲಿ ಈ ಬೇಸಿಗೆಯಲ್ಲಿ ಬಂದಾಗ ಅವಕ್ಕೆ ಆಹಾರ ಸಿಗಲಿಲ್ಲ ಅಂದರೆ ಏನು ಮಾಡ್ತಾವೆ ಅಂದರೆ, ಭಾಳಷ್ಟು ಹುಳುಗಳು ಈ ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗ್ತಾವೆ. ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗಿ ನೆಕ್ಸ್ಟ್ ಮತ್ತೆ ಯಾವಾಗ ಮಳೆ ಬರ್ತದೆ, ಮತ್ತೆ ಅವಕ್ಕೆ ತಿನ್ನಲಿಕ್ಕೆ ಏನು ಆಹಾರ ಯಾವಾಗ ಸಿಗ್ತದೆ, ಆವಾಗ ಮತ್ತೆ ಕೋಶಾವಸ್ಥೆಯಿಂದ ಈ ಪತಂಗಗಳು ಹೊರಗೆ ಬರ್ತವೆ. ಅದಕ್ಕೆ ರೈತರು ಏನು ಮಾಡಬೇಕು ಅಂದರೆ, ಈಗ ಭಾಳಷ್ಟು ಎಲ್ಲ ಹುಳುಗಳು ಕೋಶಾವಸ್ಥೆಗೆ ಹೋಗೋದ್ರಿಂದ ಈ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಅಂತ ಕರಿತೀವಿ ನಾವು, ಅಥವಾ ಆಳವಾಗಿ ಉಳುಮೆ ಮಾಡಬೇಕು. ಆಳವಾಗಿ ಉಳುಮೆ ಮಾಡೋದ್ರಿಂದ ಏನಾಗ್ತದೆ, ಮಣ್ಣಲ್ಲಿ ಇರ್ತಕ್ಕಂಥ ಕೋಶಗಳು ಹೊರಗೆ ಬರ್ತವೆ. ಹೀಗಾಗಿ ಹೊರಗೆ ಬಿದ್ದು ಅಂದರೆ ನೀವು ಭಾಳಷ್ಟು ನೋಡಿರ್ಬೇಕು, ಭಾಳಷ್ಟು ರೈತರ ಹೊಲಗಳಲ್ಲಿ ಟ್ರ್ಯಾಕ್ಟರ್ ಹೊಡಿಬೇಕಾದ್ರೆ ಅಥವಾ ಕುಂಟೆ ಹೊಡಿಬೇಕಾದ್ರೆ ಅದ್ರ ಹಿಂದಿಂದೆ ನಮ್ಮ ಈ ಬಿಳಿ ಬೆಳ್ಳಕ್ಕಿಗಳು ಅದ್ರ ಬೆನ್ನತ್ತಿ ಹೋಗ್ತಿರ್ತಾವೆ. ಕಾರಣ ಅಂದರೆ ಅವಕ್ಕೆ ಹುಳತಿ ಸಿಗ್ತಾವೆ ತಿನ್ನಲಿಕ್ಕೆ ಅಂತ. ಇದು ಒಂದು ಈ ರೀತಿ ನಾವು ಹುಳುಗಳನ್ನು ಕಂಟ್ರೋಲ್ ಮಾಡ್ಬೋದು. ಅಂದರೆ ಟ್ರ್ಯಾಕ್ಟರ್ ಕುಂಟೆಯಿಂದ ಅಥವಾ ಇದರಂತ ನಾವು ಭಾಳಷ್ಟು ಹಕ್ಕಿಗಳನ್ನ ನೋಡ್ತೀವಿ, ಅವು ಈ ಕೋಶಗಳನ್ನು ಆಯ್ದು ತಿಂತಾ ಇರ್ತವೆ. ಅದಕ್ಕೆ ಎಲ್ಲ ರೈತರು ಏನು ಮಾಡ್ಬೇಕಂದ್ರೆ, ಈಗ ಬೆಳೆ ಮುಗಿದ ತಕ್ಷಣ ಇಮಿಡಿಯೇಟಾಗಿ ಎಲ್ಲವನ್ನು ತೆಗೆದಾಕ್ಬಿಡೋಕೆ, ಯಾವುದೇ ಅಲ್ಲಿ ರೆಸಿಡ್ಯೂ ಉಳಿಬಾರ್ದು. ಈಗ ಹತ್ತಿ ಆಯಿತು, ತೊಗರಿ ಆಯಿತು, ಕಡಲೆ, ಜೋಳ, ಮೆಕ್ಕೆಜೋಳ ಏನೇ ಇದ್ದರೂ ಅಲ್ಲಿ ಇಡಬಾರ್ದು. ಯಾಕಂದರೆ ಅವು ಇಟ್ಟರೆ ಅಂದರೆ ಏನಾಗ್ತದೆ, ಅದರ ಕೋಶದಲ್ಲಿ ಉಳ್ಕೊಂಡಿದ್ದ ಹುಳುಗಳು ಅಲ್ಲೇ ಉಳಿತದೆ, ಮತ್ತು ಮುಂದಿನ ಸೀಸನ್ಗೆ ಅವಕ್ಕೆ ಆಹಾರ ದೊರಕದಂಗತ್ತೆ. ಅದಕ್ಕೆ ಎಲ್ಲ ರೈತರಿಂದ ಮಾಗಿ ಉಳುಮೆ ಮಾಡಬೇಕು. ಅದಕ್ಕೆ ನಾವು ಮೊದಲಿಂದ ರೈತರು ಮಾಡ್ತಾರೆ ಮಾಗಿ ಉಳುಮೆ ಅಥವಾ ನಾವು ಆಳು ಉಳುಮೆ ಮಾಡೋ ಅಂತ ಹೇಳ್ತೀವಿ. ಬಟ್ ಕೆಲವೊಬ್ಬರು ರೈತರು ಅಲ್ಲೇ ಬಿಟ್ಟು ಬಿಡ್ತಾರೆ ಅದನ್ನು, ಆಮೇಲೆ ಮುಂದೆ ಮಳೆ ಬಂದ ಟೈಮ್ದಾಗ ಅದು ಪ್ರಿಪ್ರೇಷನ್ಗೆ ಹೋಗ್ತಾರೆ. ಅವಾಗ ಅದಕ್ಕಿಂತ ಮುಂಚೆ ಹೀಗೆ ಮಾಡಿಕೊಳ್ಳೋದು ಒಳ್ಳೆಯದು. ಆಮೇಲೆ ಇನ್ನೊಂದು ಏನಂದರೆ, ಏನು ಕೋಶಾವಸ್ಥೆಗೆ ಹೋಗಿರ್ತಾವೆ ಅದರಿಂದ ಹೊರಬಂದ ಪತಂಗಗಳು ಏನು ಮಾಡ್ತಾವೆ ಅಂದ್ರೆ, ಸುತ್ತಮುತ್ತು ಬಂಡ್ಸ್ ಏನಿರ್ತಾವೆ ಹೊಲ ಸುತ್ತಮುತ್ತು, ಅದ್ರ ಮೇಲೆ ಈಗ ಮೊದಲನೇದು ಮಳೆ ಬರ್ತದೆ ಬೇಸಿಗೆಯಲ್ಲಿ, ಏಪ್ರಿಲ್ ಮೇದಲ್ಲಿ ಮಳೆ ಬರುತ್ತಲ್ಲ, ಅವಾಗ ನಮಗೆ ಹುಲ್ಲು ಕಳೆಗಳು ಬೆಳಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಆ್ಯಕ್ಚುಲಿ ಈ ಹುಳುಗಳು ಬರೋದು ಮೊದಲು ಕಳೆಗಳ ಮೇಲೇ, ಅಲ್ಲಿಂದ ಅವು ಮುಖ್ಯ ಬೆಳೆಗೆ ಹೋಗ್ತಾವೆ. ಅದಕ್ಕೆ ಅವು ಯಾವಾಗಲೂ ಮೊದಲನೇ ಸೈಕಲ್ ಅಥವಾ ಮೊದಲೇ ಒಬ್ಬರು ಜೀವನ ಚಕ್ರಗಳು, ಭಾಳಷ್ಟು ಹುಳುಗಳು, ರಸಾಯನ ಕೀಟಗಳಾಯಿತು, ಕೀಡುಗಳಾಯಿತು, ಇವೆಲ್ಲವು ಈ ಬೇರೆ ಆಶ್ರಯ ಬೆಳೆಗಳಂತ ಕರಿತೀವಿ. ಅಂದರೆ ಕಳೆ ಬೆಳೆಗಳು ಅವುಗಳ ಮೇಲೆ ಬದುಕ್ತಾವೆ, ಬಂಡ ಮೇಲೆ ಬರ್ತವೆ. ಅದಕ್ಕೆ ರೈತರು ಆದಷ್ಟು ಬಂಡುಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅದು ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದಕ್ಕೆ ಏನಾಗುತ್ತೆ ಅಂದರೆ, ಈ ಮಳೆ ಬಂದರೂ ಸಹ ನಿಮ್ಗೆ ಕಳೆ ಬರೋದಿಲ್ಲ, ಕಳೆ ಬಂತಂದ್ರೆ ಮತ್ತೆ ಅವಕ್ಕೆ ಈ ಬೆಳೆ ಹುಳುಗಳಿಗೆ ಆಹಾರವಾಗಿ ಒದಗಿಸ್ತವೆ. ಅದಕ್ಕೆ ರೈತರು ಆದಷ್ಟು ಮಾಗಿ ಉಳಿ ಮಾಡಬೇಕು, ಬಂಡುಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಈ ಸದ್ಯದ ಹಂತದಲ್ಲಿ. ಪ್ರತಿ ವರ್ಷನೂ ರೈತರು ಸಮಸ್ಯೆ ಹೇಳೋದಂದರೆ, ಈ ಮೆಣಸಿನಕಾಯಿ ಮತ್ತು ಹತ್ತಿ ಬೆಳೆಯಲ್ಲಿ ಭಾಳಷ್ಟು ಸಮಸ್ಯೆಗಳು ಬರ್ತವೆ. ಇಲ್ಲಿ ನೀವು ಹೇಳಿದಂಗೆ ಸಸ್ಯದ ಪಳಿವಳಿಕೆಗಳು ಭಾಳಷ್ಟು ರೈತರು ಏನು ಮಾಡ್ತಾರೆ, ಮೆಣಸಿನ ಗಿಡ ಇರ್ಬೋದು, ಹತ್ತಿ ಕಟ್ಟಿಗೆ ಇರ್ಬೋದು, ಆಮೇಲೆ ಹತ್ತಿಯನ್ನು ಕೆಲವೊಮ್ಮೆ ಸ್ಟಾಕ್ ಮಾಡಿರ್ತಾರೆ, ಹಾಗೆ ಒಂದು ವರ್ಷದವರೆಗೆ ಸ್ಟಾಕ್ ಮಾಡಿರ್ತಾರೆ. ಇಲ್ಲಿ ನಮ್ಮ ಗುಲಾಬಿ ಕಾಯಿ ಕೊರಕ ಮತ್ತು ಬೇರೆ ಬೇರೆ ಕೀಟಗಳು ಯಾವ ರೀತಿ ಸಂತತಿ ಮುಂದುವರಿತಾವಂತಿರಿ ಇಲ್ಲಿ? ಇದಕ್ಕೆ ಈ ಒಂದು ಕೀಟ ಗುಲಾಬಿ ಕಾಯಿ ಕೊರಕ ಇರ್ಬೋದು, ಮೆಣಸಿನಕಾಯಲ್ಲಿ ಕೆಲವೊಂದು ಕಾಯಿ ಕೊರತಕ್ಕಂಥ ಕೀಟಗಳಿರ್ಬೋದು, ಇವೆಲ್ಲ ಮುಂದುವರಿಲಾರದಂತೆ ಹೇಗೆ ಸಸ್ಯಗಳ ಅವಶೇಷಗಳ ನಿರ್ವಹಣೆ ಹೇಗೆ ಮಾಡಬೇಕು ಇದ್ರ ಬಗ್ಗೆ? ಈ ಭಾಗದಲ್ಲಿ ಮುಖ್ಯವಾದ ಬೆಳೆಗಳಿವೆ ಹತ್ತಿ ಮತ್ತು ಮೆಣಸಿನಕಾಯಿ. ಹತ್ತಿಯಲ್ಲಿ ಮುಖ್ಯವಾಗಿ ನೀವೆಲ್ಲರೂ ಹೋದ ವರ್ಷ ನೋಡಿದೆ ನಾವು, ಗುಲಾಬಿ ಕಾಯಿ ಕೊರಕ ಭಾಳಷ್ಟು ಹಾವಳಿ ಮಾಡಿದೆ. ಅದರಲ್ಲಿಯೂ ಈ ದೀಪಾವಳಿ ನಂತರ ಕಂಟಿನ್ಯೂಸ್ ಆಗಿ ಒಂದು ತಿಂಗಳವರೆಗೂ ಮಳೆ ಬಂದಿತ್ತು. ಈ ರೆಗ್ಯುಲರ್ ಮಳೆ ಅದರ ಜೊತೆಗೆ ಮತ್ತೆ ಸೈಕ್ಲೋನು ಸೇರಿಬಿಟ್ಟು ಒಂದು ತಿಂಗಳವರೆಗೆ ಭಾಳಷ್ಟು ರೈತರಿಗೆ ಹೊಲಗಳಲ್ಲಿ ಏನು ಸ್ಪ್ರೇ ಮಾಡೋಕ್ಕೂ ಆಗಲಿಲ್ಲ, ಕಾಲಿಡ್ಲಕ್ಕೂ ಆಗಲಿಲ್ಲ. ಹೀಗಾಗಿಬಿಟ್ಟು ಭಾಳಷ್ಟು ಗುಲಾಬಿ ಕಾಯಿ ಕೊರಕದ ಸಂತತಿ ಭಾಳ ಬೆಳೆದಿತ್ತು. ಆಮೇಲೆ ಕೊನೆ ಕೊನೆಗೆ ಈ ಎರಡನೇ ಪೀಕ್ ಬಿಡಿಸ್ಬೇಕಾದ್ರೆ, ಮೂರನೇ ಪೀಕ್ ಬಿಡಿಸ್ಬೇಕಾದ್ರೆ 50%-ಕ್ಕಿಂತ ಹೆಚ್ಚು ಅದು ಗುಲಾಬಿ ಕಾಯಿ ಕೊರಕಕ್ಕೆ ತುತ್ತಾಗಿದ್ದಾವೆ ನಾವು ನೋಡಿದೆಲ್ಲ ಹೊಲಗಳಲ್ಲಿ. ಆಮೇಲೆ ಗುಲಾಬಿ ಕಾಯಿ ಕೊರಕದ್ದು ಇನ್ನೊಂದು ಏನಪ್ಪ ಅಂದರೆ, ಅದು ಈ ಕುಡ್ಡೊಡೆದ ಹತ್ತಿಗಳಲ್ಲಿ ಅದರಲ್ಲಿ ಉಳ್ಕೊಂಡಿರ್ತದೆ, ಆಮೇಲೆ ಬೀಜಗಳಲ್ಲಿ ಉಳ್ಕೊಂಡಿರ್ತದೆ. ಅದಕ್ಕೆ ನಾನು ಹೇಳಿದೆ, ರೈತರು ಎಲ್ಲವನ್ನು ಸ್ಟಬಲ್ಸ್ ಎಲ್ಲ ತೆಗೆದಾಕ್ಬೇಕು, ಪಳಿ ಉಳ್ಕ ಏನು ಉಳಿದಿರ್ತವೆ ಅವನ್ನೆಲ್ಲ ತೆಗೆದಾಕ್ಬೇಕು. ಇಲ್ಲ ಕುಡ್ಡೊಡೆದ ಹತ್ತಿ ಒಳಗೆ ಕೋಶಾವಸ್ಥೆಯಲ್ಲಿ ಇರ್ತದೆ ಗುಲಾಬಿ ಕಾಯಿ ಕೊರಕ. ಈಗ ಅದು ಯಾವಾಗಂದ್ರೆ ನಿಮಗೆ ಈ ಫೆಬ್ರವರಿ ಎಂಡಲ್ಲಿ ಅದು ಹೋಗಿರ್ತದೆ ಕೋಶಾವಸ್ಥೆಗೆ, ಜನವರಿ ಅಥವಾ ಫೆಬ್ರವರಿಯಲ್ಲಿ. ಅದು ಮುಂದೆ ಮತ್ತೆ ಯಾವಾಗ ಹತ್ತಿ ಬರ್ತದೆ ಅವಾಗ ಮತ್ತೆ ಜೂನ್ ಜುಲೈದಲ್ಲಿ ಮತ್ತೆ ಅದು ಸ್ಟಾರ್ಟ್ ಆಗ್ತದೆ, ಅಲ್ಲಿಂದ ಕೋಶಾವಸ್ಥೆಯಿಂದ ಹೊರಗೆ ಬಂದು ಮತ್ತೆ ಮುಂದಿನ ಬೆಳೆಗೆ ಎಫೆಕ್ಟ್ ಮಾಡ್ತದೆ. ಅದಕ್ಕೆ ನಾವು ಭಾಳಷ್ಟು ರೈತರಿಗೆ ಹೇಳಿದ್ದೀವಿ, ನಾವೆಲ್ಲ ಈ ಸೀಸನಲ್ಲಿ ಹೇಳಿದ್ದೀವಿ. ಏನಪ್ಪ ಅಂದರೆ ಈಗೊಂದು ಟ್ರ್ಯಾಕ್ಟರ್ ಕ್ರಷರ್ ಬಂದದೆ, ಅದಕ್ಕೆ ಎಲ್ಲ ರೈತರಿಗೂ ಹೇಳಿದೀವಿ ಅದನ್ನ, ಅಂದರೆ ಇಮಿಡಿಯೇಟ್ಲಿ ನಿಮ್ಮ ಹತ್ತಿ ಬಿಡಿಸಿದ ಮುಗಿದ ತಕ್ಷಣ ಇನ್ನೂ ಹಸಿರು ಇರ್ತದೆ ಅವಾಗ ಇನ್ನು ಗಿಡ. ಅದಕ್ಕೆ ಅದನ್ನ ನೀವು ಕ್ರಶ್ ಮಾಡಿಬಿಟ್ರೆ ಮಲ್ಚರ್ ಆಗ್ತದೆ ಅಂದರೆ ಅದನ್ನು ಪೂರ್ತಿ ಕಿತ್ತು ಹಾಕ್ತದೆ ಮತ್ತು ಅಲ್ಲೇ ಹೊಲದಲ್ಲಿ ಪುಡಿ ಪುಡಿ ಮಾಡಿ ಹಾಕ್ತದೆ. ಆ ರೀತಿ ಮಾಡೋದ್ರಿಂದ ಏನಂತಂದರೆ ನಿಮ್ಮ ಹೊಲಕ್ಕೆ ಗೊಬ್ಬರ ಕೊಟ್ಟಂಗೆ ಆಗ್ತದೆ. ಭಾಳಷ್ಟು ರೈತರಿಗೆ ಏನಂತ ತಿಪ್ಪೆ ಗೊಬ್ಬರನೂ ಹಾಕ್ತಾ ಇಲ್ಲ, ಸಿಗ್ತಾನೂ ಇಲ್ಲ ತಿಪ್ಪೆ ಗೊಬ್ಬರ. ಭಾಳಷ್ಟು ರೈತರೆಲ್ಲ ಒಕ್ಕಲ್ತನ ಬಿಟ್ಟರೆ ಒಂದು ಟ್ರ್ಯಾಕ್ಟರ್ ಮೇಲೆ ಅಗ್ರಿಕಲ್ಚರ್ ನಡೆದದ. ಈಗ ಅದಕ್ಕೆ ನೀವೇನಾಗ್ತಂದ್ರೆ ಅದಕ್ಕೆ ಭಾಳಷ್ಟು ಈಗ ಯೂರಿಯಾ ಮತ್ತು ಪೊಟ್ಯಾಶು ಇದನ್ನೆಲ್ಲ ಹಾಕಿ ಬೆಳೆಸಿರ್ತೀವಿ ಹತ್ತಿನ, ಅದ್ರಾಗ ಭಾಳಷ್ಟು ಪ್ರಮಾಣ ಇರ್ತದೆ ಇನ್ನು ಹಸಿರು ಇದ್ದಾಗನೆ. ಅದಕ್ಕೆ ಅದನ್ನ ಪುಡಿ ಪುಡಿ ಮಾಡಿ ನೀವು ಹೊಲಕ್ಕೆ ಹಾಕಿದ್ರೆ ಅಂದರೆ ನೀವು ಮುಂದಿನ ಸೀಸನ್ದಾಗ ನೀವು ಗೊಬ್ಬರ ಕೊಡೋದು ಕಡಿಮೆ ಮಾಡ್ಬೋದು, ಒಂದು ಶೇಕಡ ಒಂದು 20-30% ಕಡಿಮೆ ಮಾಡ್ಬೋದು. ಅಷ್ಟು ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರ್ತವೆ ಇನ್ನು. ಅದು ಒಂದು ಅದರ ಇದರಲ್ಲಿ ಮತ್ತೆ ಹಾಕೋದು. ಆಮೇಲೆ ಅದು ಪುಡಿ ಪುಡಿ ಮಾಡೋದ್ರಿಂದ ಏನಾಗ್ತದಂದ್ರೆ ಈ ಕುಡ್ ಒಡೆದ ಹತ್ತಿಯಲ್ಲಿ ಇರ್ತಕ್ಕಂಥ ಗುಲಾಬಿ ಕಾಯಿಕೊರಕ ಕೋಶಗಳು ಹೊರಗೆ ಬರ್ತವೆ. ಹೊರಗೆ ಬೀಳೋದ್ರಿಂದ ಒಂದು ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಸಾಯ್ತವೆ, ಇಲ್ಲ ಅಂದರೆ ಹಕ್ಕಿಗಳು ಅವನು ಆರಿಸ್ಕೊಂಡು ತಿಂತವೆ. ಇದೊಂದು ಎಲ್ಲ ರೈತರು ಮಾಡಬೇಕಾದ ಪ್ರಮುಖ ಕರ್ತವ್ಯ. ಇಲ್ಲಾಂದ್ರೆ ಏನಾಗ್ತದೆ, ಸುಮ್ಮನೆ ಹತ್ತಿನ ಆಮೇಲೆ ಎಲ್ಲ ಒಣಗಿರ್ತದೆ, ಒಣಗಿದ ನಂತರ ನೀವು ಹರಿ ಕಟ್ಟಿಗೆ ಆರಿಸ್ತೀರಿ, ಆರಿಸಿ ಸುಟ್ಟು ಹಾಕ್ತೀರಿ. ಸುಟ್ಟು ಹಾಕೋದ್ರಿಂದ ಅದನ್ನು ಏನೂ ಬರೋದಿಲ್ಲ, ಅದು ಗೊಬ್ಬರನೂ ಆಗೋದಿಲ್ಲ, ಆಮೇಲೆ ಪೊಲ್ಯೂಷನ್ನು ಆಗ್ತದೆ. ಅದಕ್ಕೆ ಬೆಸ್ಟ್ ಮೆಥಡ್ ಅಂದರೆ ಇನ್ನು ಹತ್ತಿ ಬಿಡಿಸಿದ ತಕ್ಷಣ ಹಸಿರಿದ್ದಾಗನೇ, ಈ ಭಾಳಷ್ಟು ರೈತರು ದೊಡ್ಡ ದೊಡ್ಡ ರೈತರು ತಂದಿದ್ದಾರೆ, ಟ್ರ್ಯಾಕ್ಟರ್ ಅವ್ರವ್ರು ಮಾಡ್ಕೊತಾ ಇದ್ದಾರೆ, ಇಲ್ಲ ಬಾಡಿಗೆನೂ ಸಿಗ್ತಾ ಇದ್ದಾವೆ. ಅದು ಬೆಸ್ಟ್ ಮೆಥಡ್ ಅದು. ಅದಕ್ಕೆ ನಿಮಗೆ ಒಂದು ಭೂಮಿ ಫಲವತ್ತತೆ ಹೆಚ್ಚಾಗ್ತದೆ, ಇನ್ನೊಂದು ಈ ಗುಲಾಬಿ ಕಾಯಿ ಕೊರಕದ ಹಾವಳಿ ಮುಂದಿನ ಸೀಸನ್ಗೆ ಬರೋದು ಕಡಿಮೆ ಆಗ್ತೀವಿ. ಎರಡು ಲಾಭಗಳು ಅದರಲ್ಲಿದ್ದಾವೆ. ಅದೇ ರೀತಿ ಈ ಮೆಣಸಿನಕಾಯಲ್ಲಿ ಈಗ ಬಿಡಿಸ್ತಾ ಇದ್ದಾರೆ, ಅಂದರೆ ಲಾಸ್ಟ್ ಸೀಸನ್ ಮುಗಿತಾ ಇದೆ, ಎಲ್ಲ ಒಣಗಿಸ್ತಾ ಇದ್ದಾರೆ. ಅಲ್ಲಿನ ಸಹ ಅಷ್ಟೇ, ಅಲ್ಲಿ ಈ ಕಳೆದ ಸೀಸನ್ನಲ್ಲಿ ನಮ್ಮದು ಈ ಬ್ಲ್ಯಾಕ್ ಥ್ರಿಪ್ಸ್ ಅಥವಾ ಕಪ್ಪು ಥ್ರಿಪ್ಸ್ ನುಸಿ ಅಂತ ಭಾಳ ಹಾವಳಿ ಮಾಡ್ತದೆ. ಎಲ್ಲ ರೈತರಿಗೆ ಗೊತ್ತಿದೆ, ಅದು ನಮ್ಮದು ಹೂವಿನಲ್ಲಿ ತಿಂತಾಯಿತ್ತು, ಎಲೆಗಳ ಮೇಲೆ ತಿಂತಾಯಿತ್ತು, ಮತ್ತು ಕಾಯಿಗಳ ಮೇಲೆ ತಿಂತಾಯಿತ್ತು. ಹೀಗಾಗಿ ಬಿಟ್ಟು ಅದನ್ನು ಸಹ ಏನಾಗ್ತಂದ್ರೆ ಥ್ರಿಪ್ಸ್ ನುಸಿನೂ ಸಹ ಕೋಶಾವಸ್ಥೆಗೆ ಮಣ್ಣಲ್ಲೇ ಹೋಗ್ತದೆ. ಅದು ಅದಕ್ಕೆ ಅಲ್ಲಿ ರೈತರು ಈ ಮೆಣಸಿನ್ಕಾಯಿ ಬೆಳೀತಕ್ಕಂಥ ರೈತರು ಸಹ ಮೆಣಸಿನ್ಕಾಯಿ ಏನೇನು ಹೊಲದಲ್ಲಿ ಬಿಡಿಸಿ ಉಳಿದಿತ್ತಂದ್ರೆ ಅದನ್ನಲ್ಲೇ ಇದನ್ನು ಮಾಡಿಬಿಟ್ಟು ಫಡ್ಲಿಂಗ್ ಮಾಡೋ ಅಥವಾ ಅದನ್ನಲ್ಲೇ ಕ್ರಶ್ ಮಾಡಿಬಿಟ್ಟು ಭೂಮಿಯಲ್ಲಿ ಇದನ್ನು ಮಾಡಬೇಕು. ಹೀಗಾಗಿ ಬಿಟ್ಟು ಆಳವಾದ ಭೂಮಿ ಮಾಡಿದ್ರೆ ಅಂದರೆ ಆಮೇಲೆ ಈ ನೆಕ್ಸ್ಟ್ ಜೋರು ಮಳೆ ಬಂದಾಗ ಥ್ರಿಪ್ಸ್ ನುಸಿ ಕೋಶಾವಸ್ಥೆ ಹೋಗಿ ದವು ಸತ್ತು ಹೋಗ್ತವೆ, ಆಮೇಲೆ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತವೆ. ಈ ರೀತಿ ನೀವು ಥ್ರಿಪ್ಸ್ ನುಸಿ ಆಯಿತು, ಅದರಲ್ಲಿ ಇರ್ತಕ್ಕಂಥ ಈ ಕಾಯಿ ಕೊರಕ ಹುಳುಗಳು, ನಾವೇನು ಹೆಲಿಕೋರ್ಪ ಅಂತ ಕರಿತೀವಿ, ಹಸಿರು ಕೀಡೆ, ಅವು ಸಹ ಎಲ್ಲ ಕೋಶಾವಸ್ಥೆಗೆ ಮಣ್ಣಲ್ಲೇ ಹೋಗಿರ್ತವೆ. ಭಾಳಷ್ಟು ಹುಳುಗಳು ಕೋಶಾವಸ್ಥೆಗೆ ಮಣ್ಣಲ್ಲೇ ಹೋಗಿರ್ತವೆ. ಈ ರೀತಿ ನಾವು ಈ ಉಳುಮೆ ಮಾಡೋದ್ರಿಂದ ಮತ್ತು ಅವನ್ನಲ್ಲೇ ಪುಡಿ ಪುಡಿ ಮಾಡಿ ಮಣ್ಣಲ್ಲಿ ಸೇರಿಸೋದ್ರಿಂದ ಎರಡು ರೀತಿ ಲಾಭ. ಒಂದು, ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ, ಆಮೇಲೆ ಹುಳುಗಳು ಎಕ್ಸ್ಪೋಸ್ ಆಗಿಬಿಟ್ಟು ಬಿಸಿಲಿಗೆ ಸಹಿತ ಕೆಲವೊಂದು ಬಾರಿ ಹಕ್ಕಿಗಳು ಅವುಗಳನ್ನು ಆರಿಸ್ಕೊಂಡು ತಿಂತವೆ. ಇವೆರಡು ಲಾಭಗಳು, ಎಸ್ಪೆಷಲಿ ಮೆಣಸಿನಕಾಯಿ ಮತ್ತು ಹತ್ತಿ ಬೆಳೆಯೋ ರೈತರು ಅದನ್ನು ಮಾಡಬೇಕು. ಆಮೇಲೆ ಈ ಮೊದಲೇ ಮಳೆ ಬಂದ ತಕ್ಷಣ ನಾನು ಹೇಳಿದೆ ಆಗಲೇ, ಬಂಡ್ ಮೇಲೆ ಬರ್ತಕ್ಕಂಥ ಕಳೆಗಳನ್ನು ಮಾತ್ರ, ಅದು ಇಂಪಾರ್ಟೆಂಟು. ಯಾಕಂದರೆ ಫಸ್ಟಿಗೆ ನಮ್ಗೆ ಬರೋದೇ ಥ್ರಿಪ್ಸ್ ನುಸಿ ಆಯಿತು, ಲೀಪ್ ಹಾಪರ್ಸ್ ಆಯಿತು, ಆಮೇಲೆ ಇವು ಕಾಯಿಕೊರಗ ಹುಳುಗಳಾಯ್ತು, ಮೊದಲವೆಲ್ಲ ಬರ್ತಾಗದೆ ಈ ಕಳೆಗಳ ಮೇಲೆ. ಅದಕ್ಕೆ ಕಳೆಗಳನ್ನ ಬೆಳೆದಂಗೆ ನೋಡ್ಕೋಬೇಕು ರೈತರು, ಮುಖ್ಯ ಬೆಳೆ ಬರೋವರೆಗೂ ಯಾವುದೇ ಕಳೆಗಳು ಬಂಡುಗಳ ಮೇಲೆ ಬರ್ದಂಗೆ ಅವನ್ನ ಇದು ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಈಗ ಬೇಸಿಗೆಯಲ್ಲಿ ಅಲ್ಲಲ್ಲಿ ಕೆಲವೊಂದು ಹಣ್ಣಿನ ಬೆಳೆಗಳನ್ನು ನೋಡ್ಬೋದು, ತರಕಾರಿ ಬೆಳೆಗಳು ನಮ್ಮ ಜಿಲ್ಲೆಯಲ್ಲಿ ನಾವು ನೋಡ್ಬೋದು. ಹಣ್ಣಿನ ಬೆಳೆ ಅಂತಂದ್ರೆ ಮಾವಿನ ಬೆಳೆ, ಮಾವಿನ ಬೆಳೆಯಲ್ಲಿ ಪ್ರಮುಖವಾಗಿ ಏನು ಗಮನಿಸಿದಿರಿ ಸದ್ಯದಲ್ಲಿ, ಏನು ಕೀಟಗಳು ಬರ್ತಾ ಇದ್ದಾವೆ ಬೇಸಿಗೆಯಲ್ಲಿ ಮಾವಿನ ಬೆಳೆಗೆ, ರೈತರು ಹೇಗೆ ಅದರ ನಿರ್ವಹಣೆಯನ್ನು ಮಾಡ್ಬೇಕಂತೀರಿ? ಮಾವು ಅದೇ ಅದೊಂದು ಪ್ರಮುಖವಾದ ಬೆಳೆ, ಎಲ್ಲ ಭಾಗದಲ್ಲೂ ಬರ್ತದೆ. ಇಲ್ಲಿನೂ ಸಾಕಷ್ಟು ನೋಡಿದ್ದೀವಿ ನಾವು ಮಾವು ಬೆಳೆ, ಮಾವಿನ ಬೆಳೆಗಳು ಅಥವಾ ರೈತರು ಬೆಳೆಯೋದನ್ನು ನೋಡಿದ್ದೀವಿ. ಈಗ ಅದು ಅತ್ಯಂತ ಪ್ರಮುಖವಾದ ಘಟ್ಟದಲ್ಲಿದೆ. ಮಾವಿನಲ್ಲಿ ಈ ಕೆಲವೊಂದು ಲೇಟ್ ಸೀಸನ್ ಇದಾವೆ, ಕೆಲವೊಂದು ಅರ್ಲಿ ಸೀಸನ್ ಇದಾವೆ. ಅರ್ಲಿ ಸೀಸನ್ ಇದ್ದಂಥವು ಆಲ್ರೆಡಿ ಕಾಯಿ ಹಿಡಿದವೆ, ಆಮೇಲೆ ಇನ್ನೂ ಲೇಟ್ ಇದ್ದಂಥವು ಈಗಿನ್ನೂ ಫ್ಲವರಿಂಗ್ ಸ್ಟೇಜಲ್ಲಿ ಅಥವಾ ಸಣ್ಣ ಮಗು ಈ ಮಾರ್ಬಲ್ ಸೈಜ್ನಷ್ಟು ಕಾಯಿಗಳಿದ್ದಂಥ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ತಳಿಗಳು ಬೇಗ ಮೆಚುರಿಟಿ ಆಗ್ತವೆ. ಅದಕ್ಕೆ ಅದರಲ್ಲಿ ಪ್ರಮುಖವಾಗಿ ಒಂದು ಎರಡು ಮೂರು ಕೀಟಗಳು ಬರ್ತವೆ. ಒಂದು ಜಿಗಿ ಹುಳು ಅಂತ ಕರಿತೀವಿ ನಾವು, ಅಥವಾ ಲೀಪ್ ಹಾಪರ್ ಅಂತ ಕರಿತೀವಿ. ಅದೇನೆಂದರೆ ನಿಮ್ಮದು ಈ ಬೆಳೀತಕ್ಕಂಥ ಹೂವು ಮತ್ತು ಅದೇನು ಚಿಗುರುತ್ತೆ ಅದರಿಂದ ರಸ ಹಿರ್ಕೊಂಡ್ಬಿಟ್ಟು ಅದು ತನ್ನ ಏನು ಅಂತ ಜಾಸ್ತಿ ರಸ ಹಿರ್ಕೊಂಡಾಗ ನೀವು ಕೆಲವೊಂದ್ರೆ ನೋಡಿರ್ಬೇಕು, ಅದು ಜಾಸ್ತಿ ರಸ ಇರೋದ್ರಿಂದ ಅಲ್ಲಲ್ಲಿ ಅಂಟು ಥರ ಕಾಣ್ತದೆ. ಅಂದ ಒಂದು ಸಿಹಿ ಪದಾರ್ಥವನ್ನು ಸ್ರವಿಸೋದ್ರಿಂದ ಅಲ್ಲಲ್ಲಿ ಅಂಟು ಥರ ಕಾಣ್ತದೆ. ಆಮೇಲೆ ಅದ್ರ ಮೇಲೆ ಕಪ್ಪು ಬೂಸ್ಟ್ ಬೆಳೆದ್ಬಿಟ್ಟು ಅದು ಕಂಪ್ಲೀಟ್ ಅದು ಗ್ರೋತು ರಿಟೈರ್ಡ್ ಅಂದರೆ ಅಲ್ಲಿಗೆ ನಿಲ್ತದೆ. ಆಮೇಲೆ ಅದರಲ್ಲಿ ಬರ್ತಕ್ಕಂಥ ಏನು ಹೂವೆಲ್ಲ ಉದುರು ಹೋಗ್ತದೆ, ಅದು ಈ ರೀತಿ ಹಾನಿ ಮಾಡ್ತದೆ ಅದು. ಅದಕ್ಕೆ ಈ ಏನು ನಾವು ಜಿಗಿ ಹುಳು ಅಥವಾ ಲೀಪ್ ಹಾಪರ್ ಅಂತ ಕರಿತೀವಿ ಅದನ್ನು ಮ್ಯಾನೇಜ್ಮೆಂಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಈ ಮಾವಿನಲ್ಲಿ ಅದು ಅದೇ ನೀವು ಸಣ್ಣ ಕಾಯದಿಂದ ಇರ್ತದೆ, ಎಲೆಗಳಿಂದ, ಮಗುಗಳಿಂದ, ಚಿಗರಿನಿಂದ, ಎಲ್ಲದರಿಂದನೂ ಅದು ರಸ ಇರೋದರಿಂದ ಅದರ ಬೆಳವಣಿಗೆ ಅಂತ ಕುಂಠಿತಗೊಳ್ಳುತ್ತದೆ. ಅದಕ್ಕೆ ರೈತರು ಏನು ಮಾಡ್ಬೇಕಂದ್ರೆ ಇದಕ್ಕೆ ಮುಖ್ಯವಾಗಿ ಮೊದಲೇ ಸಿಂಪರಣೆಯಾಗಿ ಬೇವಿನ ಮೂಲದ ಕೀಟನಾಶಕಗಳು, ಒಂದೇ ಸರಿ ನಾವು ಈ ಕೆಮಿಕಲ್ ಕೀಟನಾಶಕ ಬಳಸೋದಕ್ಕಿಂತ ಈ ಬೇವಿನ ಮೂಲದ ಕೀಟನಾಶಕವನ್ನು ಬಳಸ್ಬೋದು. ಬೇವಿನ ಎಣ್ಣೆ ಸಿಗ್ತದೆ ಅಥವಾ ಬೇವಿನ ಮೂಲದ ಕೀಟನಾಶಕಗಳು ಒಂದು ಲೀಟ್ರಿಗೆ 2-3 ml ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡೋದ್ರಿಂದ ಅಂದರೆ ಇನ್ನೂ ಸ್ವಲ್ಪ ಹಂತದಲ್ಲಿ, ಮೊದಲೇ ಹಂತದಲ್ಲಿ ಇತ್ತು ಅಂದರೆ ಕಂಟ್ರೋಲ್ ಆಗ್ತದೆ. ಅಂದರೆ ಈ ಬೇವಿನ ಮೂಲಕ್ಕೆ ಅದಕ್ಕೇನು ವಾಸನೆಗೆ ಅದು ಎಗ್ಲೇಯಿಂಗ್ ಆಗೋದಿಲ್ಲ ಅಂತ, ಅಥವಾ ತಿನ್ನೋದಕ್ಕೆ ಆ ವಾಸನೆಗೆ ತಿನ್ನೋಕೆ ಬರೋದಿಲ್ಲ, ಈ ರೀತಿ ಅದನ್ನ ಮೊದಲೇ ಹಂತದಲ್ಲಿ ಕಂಟ್ರೋಲ್ ಮಾಡಬಹುದು. ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಇತ್ತಂದ್ರೆ ಸಾಕಷ್ಟು ನಮಗೆ ಈ ಕೀಟನಾಶಕಗಳ ಅಂತರ್ವ್ಯಾಪಿ ಕೀಟನಾಶಕಗಳು ಅಂತ ಕರಿತೀವಿ ನಾವು. ಅದರಲ್ಲಿ ಭಾಳಷ್ಟು ಇದ್ದಾವೆ, ಇಮಿಡಕ್ಲೋಪಿಡ್ ಅಂತಿದೆ, ಡೈನೋಟೆಫಿರಾನ್ ಅಂತಿದೆ. ಇವುಗಳನ್ನು ಬಳಸಿಬಿಟ್ಟು ನಾವು ಇದನ್ನು ಯಶಸ್ವಿಯಾಗಿ ಇದನ್ನು ಹತೋಟಿ ಮಾಡ್ಬೋದು. ಅಥವಾ ಸಿಟಮಿಪ್ರಿಡ್ ಅಂತಿದೆ, ಅಥವಾ ಇವನ್ ನಾವು ಲ್ಯಾಂಬ್ಡಾ ಸಹ ಹೇಳುತ್ತೀರಿ ಅಂತಿದೆ, ಅದನ್ನು ಸಹ ಭಾಳಷ್ಟು ರೈತರು ಉಪಯೋಗ ಮಾಡ್ತಾರೆ. ಇವುಗಳನ್ನು ಯಾವುದಾದ್ರೂ ಒಂದು ಈ ಕೀಟನಾಶಕಗಳನ್ನು ಬಳಸಿಬಿಟ್ಟು ಅದನ್ನ ಹತೋಟಿ ಮಾಡ್ಬೋದು. ಒಂದ್ಸರಿ ಸಿಂಪಡಣೆ ಮಾಡಿದ ನಂತರ ಮತ್ತೆ ಒಂದು 10-12 ದಿವಸ ಬಿಟ್ಟು ಬೇರೆ ಕೆಮಿಕಲ್, ಇದರಲ್ಲಿ ಯಾವುದಾದ್ರೂ ಒಂದು ಇನ್ನೊಂದು ಕೆಮಿಕಲ್ನ ಬಳಸೋದ್ರಿಂದ ಇದನ್ನು ನಾವು ಏನು ಹಸಿರು ಜೀವಿಗಳು ಅಥವಾ ಜೀವಿಗಳು ಅಂತ ಕರಿತೀವಿ, ಇದನ್ನ ನಾವು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಇದಲ್ಲದೆ ಮಾವಿನಲ್ಲಿ ನಾವು ಇನ್ನೊಂದು ಹುಳ ಬರ್ತಾ ಇದ್ದು ನಾವು ಭಾಳಷ್ಟು ನೋಡಿದ್ದೀವಿ. ಅದೇನೆಂದರೆ ಎಲೆಗಳನ್ನು ಮತ್ತು ಈ ಹೂಗಳನ್ನು ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಬಲೆಗಂತ ಹೆಣಿತೇವೆ, ವೆಬ್ಬರ್ ಅಂತ ಕರಿತೀವಿ ನಾವು ಅದನ್ನ. ಅದರಲ್ಲೇ ಬಲೆಗಂಟ ಹಿಡಿದ್ಬಿಟ್ಟು ಒಳಗಡೆ ಇದ್ಕೊಂಡ್ಬಿಟ್ಟು ಅದು ಈ ಎಲೆಯನ್ನು ಕೆರೆದು ತಿಂತದೆ, ಕೀಡಿ ಜಾತಿಗೆ ಸೇರಿದಂಥ ಕೀಟ ಅದು. ಅದಕ್ಕೆ ರೈತರು ಏನು ಮಾಡ್ಬೇಕಂದ್ರೆ ಈಗ ಅಲ್ಲಲ್ಲಿ ಮೊದಲು ಈಗ ಹಣದಂಥ ಬಲೆಗಳಿದ್ದು ಅಂದರೆ ಅವನ್ನು ತೆಗಿಬೇಕು ಕೈಯಿಂದ, ಅಥವಾ ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟು ಅವನು ಸುಟ್ಟಾಕ್ಬಿಡ್ಬೇಕು. ಅದರಲ್ಲಿ ಕೋಶಾವಸ್ಥೆ ಅಥವಾ ಎದುರು ಹೋಗ್ತದೆ. ಆಮೇಲೆ ಇವುಗಳ ಹತೋಟಿಗಾಗಿನೂ ಸಹ ನಾವು ಏನು ಇದಕ್ಕೆ ಹೇಳಿದೆ, ನಾನು ಹಸಿರು ಜೀವಿಗಳು ಕೇಳಿದೆ, ಅದೇ ರೀತಿ ಇವುಗಳನ್ನು ಸಹ ನಾವು ಈ ಲ್ಯಾಂಬ್ಡಾಸೈಲತ್ರಿನೋ ಅಥವಾ ಫಿನಾಲ್ಫಾಸು ಅಥವಾ ಕ್ಲೋರ್ಫೈರಿಫಾಸು ಇದರಲ್ಲಿ ಇಂಥ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿಬಿಟ್ಟು ಬಳಸ್ಬೋದು. ಅದನ್ನು ನಾವು ಹತೋಟಿ ಮಾಡ್ಬೋದು. ಇವೆರಡು ಪ್ರಮುಖ ಕೀಟಗಳು. ಇದನ್ನು ಬಿಟ್ಟರೆ ಅಲ್ಲಲ್ಲಿ ಕೆಲವೊಂದು ನಾವು ಈ ಕಾಂಡ ಕೊರೆಯುವ ಹುಳ ಒಂದು ಬರ್ತದೆ ಮ್ಯಾಂಗೋದಲ್ಲಿ, ಅದು ಎಲ್ಲರ ರೈತರಿಗೆ ಗೊತ್ತಾಗ್ತದೆ. ಅದೇನಪ್ಪ ಕಾಂಡ ಕೊರೆದಿದ್ದಂದ್ರೆ ಅದೊಂದು ಬ್ರಾಂಚ್ ಕಂಪ್ಲೀಟ್ ಒಣಗ್ತದೆ, ಅಲ್ಲಿ ಉಳಿದಿದ್ದೆಲ್ಲ ಗಿಡ ಚಲೋ ಇರ್ತದೆ, ಒಂದೇ ಬ್ರಾಂಚ್ ಒಣಗ್ತದೆ. ನಿಮಗೆ ಅದರದ್ದು ಬೇಸಲ್ಲಿ ನೋಡಿದ್ರೆ ಹೋಲ್ ಕಾಣುತ್ತೆ, ದೊಡ್ಡೊಂದು ಹೋಲು, ಅದರೊಳಗಡೆ ನೀವು ನೋಡಿದ್ರೆ ಸ್ವಲ್ಪ ಅದು ಹೋಲ್ ಕಾಣುತ್ತದೆ. ಅಂತಲ್ಲಿ ಏನಾದರೂ ಕಂಡು ಬಂದರೆ ಈ ಕಾಂಡ ಕೊರೆ ಉಳಿದು ಕಂಡು ಬಂತಂದರೆ, ಅಥವಾ ಅದು ಹೋಲ್ ಕಂಡು ಬಂತಂದರೆ, ಅಥವಾ ನಿಮ್ಮ ಗಿಡ ಅಥವಾ ಟೊಂಗೆ ಒಣಗ್ತಿಂತಂದ್ರೆ ಏನು ಮಾಡಬೇಕು ಅಂದರೆ, ಮೊದಲೆಲ್ಲ ನಾವು ಇದು ಡೈಕ್ಲೋರೋವಾಸ್ ಅಂತ ಹೇಳ್ತಿದ್ವಿ, ಈಗ ಅದು ಸಿಗ್ತಾ ಇಲ್ಲ. ಅದ್ರ ಬದಲಿಗೆ ಈ ಕಾರ್ಬೋಫಿರಾನ್ ಗುಳಿಗೆ ಬರ್ತದೆ 5G ಅಂತೇಳಿ, ಅದನ್ನು ಒಂದು 5-6 ಗ್ರಾಮ್ನಷ್ಟು ಒಂದು ಹೋಲ್ನಾಗ ಹಾಕಿಬಿಟ್ಟು ಅದಕ್ಕೆ ಈ ಕೆಸರು ಅಥವಾ ಇದರಲ್ಲಿಂದ ಮಡ್ಡಿಂದ ಮುಚ್ಚಿಬಿಡ್ಬೇಕು. ಅಂದರೆ ಒಳಗಡೆ ಇದ್ದಂಥ ಅದೇನು ಕೀಡೆ ಇರ್ತದೆ ಅದು ಸತ್ತು ಹೋಗ್ತದೆ. ಇದು ಸ್ವಲ್ಪ ಅಲ್ಲಲ್ಲಿ ಕಂಡು ಬರ್ತಕ್ಕಂಥ ಈ ಮೂರು ಕೀಟಗಳು ಪ್ರಮುಖವಾಗಿ ಈಗ ಮಾವಿನಲ್ಲಿ ಕಂಡು ಬರ್ತದೆ. ಇವುಗಳನ್ನು ನಾವು ಯಶಸ್ವಿಯಾಗಿ ಈ ರೀತಿ ಹತೋಟಿಯನ್ನು ಮಾಡ್ಬೋದು. ವಿಶೇಷವಾಗಿ ಬೇಸಿಗೆಯಲ್ಲಿ ತರಕಾರಿ ಬೆಳೆಯುವಂಥ ರೈತರು, ಬೇಸಿಗೆಯಲ್ಲಿ ಇರ್ಬೋದು, ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಜಾಸ್ತಿ ಒಂದು ಕೀಟನಾಶಕವನ್ನು ಸಿಂಪರಣೆ ಮಾಡ್ತಾರೆ. ಕೀಟನಾಶಕ ಹೊಡೆದ ತಕ್ಷಣ ಹಾಗೆ ಮಾರುಕಟ್ಟೆಗೆ ತರಕಾರಿಗಳನ್ನ ತರ್ತಿರ್ತಾರೆ. ಹೇಗೆ ಇಲ್ಲಿ ಕೀಟನಾಶಕವನ್ನು ವಿಶೇಷವಾಗಿ ತರಕಾರಿಗಳಿಗೆ ಬಳಸಲಾರದೆ ಕೀಟ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೀರಾ? ಹೇಗೆ ಯಾವ ರೀತಿ ಮಾಡಬೇಕು? ಕೀಟನಾಶಕವನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸಿ ತರಕಾರಿಗಳಲ್ಲಿ ವಿಶೇಷವಾಗಿ ಕೀಟ ನಿರ್ವಹಣೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ? ಮಾಡ್ಬೋದು. ತರಕಾರಿಯಲ್ಲಿ ನಾವು ಕೀಟನಾಶಕಗಳನ್ನು ಎಂದು ಬಳಸಲಾರ್ದೇ ಸಾವಯವವಾಗಿ ಆಗ್ನೂ ಬೆಳಿಬೋದು. ಯೂಶ್ವಲಿ ಬೇಸಿಗೆಯಲ್ಲಿ ಅಷ್ಟೊಂದು ಕೀಟಗಳ ಹಾವಳಿ ಏನು ಇರೋದಿಲ್ಲ ವೆಜಿಟೇಬಲ್ಗಳಲ್ಲಿ, ತರಕಾರಿಗಳಲ್ಲಿ. ಆದಷ್ಟು ಈಗ ಹಸಿಮೆಣಸಿನ್ಕಾಯಿ ಆಯಿತು ಅಥವಾ ಬದನೆಕಾಯಿ ಆಯಿತು, ಟೊಮೆಟೊ, ಬೆಂಡೆ, ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬರ್ತವೆ. ಈಗೇನು ಈ ಬೆಂಡೆಕಾಯಲ್ಲಿ ಕಾಯಿ ಕೊರಕ ಬರ್ತದೆ, ಆಮೇಲೆ ಬದನೆಕಾಯಲ್ಲಿ ನಮ್ದು ಈ ಕುಡಿ ಮತ್ತು ಕಾಯಿ ಕೊರಕ ಅಂತ ಬರ್ತದೆ, ಫ್ರೂಟ್ ಆ್ಯಂಡ್ ಶೂಟ್ ಬೋರರ್ ಅಂತ ಕರಿತೀವಿ ನಾವು. ಇವೆಲ್ಲ ಕೀಟಗಳು ಸ್ವಲ್ಪ ಪ್ರಮಾಣದಲ್ಲಿ ಬರ್ತವೆ. ಅಷ್ಟೊಂದು ಈಗೇನು ನಾವು ಈ ರೆಗ್ಯುಲರ್ ಆಗಿ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಏನು ಬರ್ತಲ್ಲ ಅಷ್ಟೊಂದು ಕೀಟಗಳೇನು ಬರೋದಿಲ್ಲ, ಬಂದರೂ ಸ್ವಲ್ಪ ಪ್ರಮಾಣದಲ್ಲಿ. ಬೇಸಿಗೆ ಯಾಕಂದರೆ ಅವಕ್ಕೆ ಈ ಜೀವನ ಚಕ್ರ ಅಷ್ಟೊಂದು ಕಂಪ್ಲೀಟ್ ಆಗೋದಿಲ್ಲ, ಯಾಕಂದ್ರೆ ಬಿಸಿಲು ಒಂದ್ಸರಿ ಟೆಂಪ್ರೇಚರ್ ಈ 35-36 ಡಿಗ್ರಿ ದಾಟಿದ ನಂತರ ಅವುಗಳ ಬೆಳವಣಿಗೆಗೆ ಸ್ವಲ್ಪ ಅದು ಅಡೆತಡೆ ಆಗ್ತದೆ, ಹಿಂಗಾಗಿ ಅಷ್ಟೊಂದೇನು ಕಂಡು ಬರೋದಿಲ್ಲ. ಅದಕ್ಕೆ ನಾವು ಈ ಸಿಂಪಲ್ಲಾಗಿ ಬೇವಿನ ಮೂಲದ ಕೀಟನಾಶಕಗಳು ಅತ್ಯಂತ ಯಶಸ್ವಿಯಾಗಿ ಅದರಿಂದನೇ ಕಂಟ್ರೋಲ್ ಮಾಡ್ಬೋದು. ವೆಜಿಟೇಬಲ್ಸ್ ಆಗಲಿ ಯಾವುದಾದ್ರೂ ಬೇವಿನ ಮೂಲದ ಕೀಟನಾಶಕಗಳು ಅಥವಾ ಬೇವಿನ ಎಣ್ಣೆ ಇವುಗಳನ್ನು ಬಳಸಿ ನಾವು ಹತೋಟಿ ಮಾಡ್ಬೋದು. ಆಮೇಲೆ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಈ ಇದನ್ನು ಬಳಸ್ತಾ ಇದ್ದೀವಿ, ಅಂದರೆ ಏನು ಫಂಗೈ ಅಂತ ಕರಿತೀವಿ, ಅಂದರೆ ಶಿಲೀಂಧ್ರ ಮೂಲದ ಕೀಟನಾಶಕಗಳು, ಬೆವೇರಿಯ ಅಂತಿದೆ, ಮೆಟರೈಜಮ್ ಅಂತಿದೆ. ಬಟ್ ಏನಂದರೆ ಅವುಗಳು ಸ್ವಲ್ಪ ಆರ್ದ್ರತೆ ಚೆನ್ನಾಗಿರಬೇಕು, ಅಂದರೆ ನಿಮಗೆ ಮಳೆ ಬಂದಿದ್ದು ಅಥವಾ ಮೋಡವಾದ ವಾತಾವರಣ ಇತ್ತು ಅಂದರೆ ಅವು ಕೆಲಸ ಮಾಡ್ತವೆ. ಇಲ್ಲ ಬಿಸಿಲಿತ್ತಂದರೆ ಅದಕ್ಕೆ ಅಷ್ಟೊಂದು ಪೂರಕವಾದ ವಾತಾವರಣ ಇರೋದಿಲ್ಲ, ಅವುಗಳನ್ನು ಸರಿ ನಾವು ಬಳಸ್ಬೋದು. ಇವನ್ ಆಗಲೇ ಮ್ಯಾಂಗೋ ಅಂತ ಹೇಳೋದು, ಅದ್ರ ಮೇಲೆ ಇನ್ನೊಂದು ಬರ್ತದೆ ಮಿಲಿ ಬಗ್ ಅಂತ ಕರಿತೀವಿ ನಾವು, ಅಥವಾ ಬಿಳಿ ಉಣ್ಣೆ ಅಂತ ಕರಿತೀವಿ. ಅದಕ್ಕೂ ಸಹ ನಮ್ಮ ನಾವು ಏನು ಇದು ಬೆವೇರಿಯಾ ಅಂತ ಏನು ಕರಿತೀವಿ ಅದು ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡುತ್ತೆ. ಹೋದ ವರ್ಷ ನಾವು ಕೆಲವೊಂದು ರೈತರಿಗೆಲ್ಲ ಕೊಟ್ಟಿದ್ದೀವಿ, ಅದು ಸಹ ಈ ಬೆವೇರಿಯಾ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದೆ. ಬಟ್ ಇನ್ನು ಮುಂದೆ ಸ್ವಲ್ಪ ಬಿಸಿಲು ಜಾಸ್ತಿ ಆದಾಗ ಅದು ಏನಾಗುತ್ತೆ, ಅದಕ್ಕೆ ಆರ್ದ್ರತೆ ಬೇಕು. ಫಂಗಸ್ ಬೆಳಿಬೇಕಾದ್ರೆ ಸ್ವಲ್ಪ ಅದಕ್ಕೆ 60-70% ನಾವು ರಿಲೇಟಿವ್ ಹ್ಯುಮಿಡಿಟಿ ಅಂತ ಗೊತ್ತೋ ಅದರಂತೆ ಕರಿತೀವಿ, ಅದು ಇದ್ದರೆ ಅದು ಚೆನ್ನಾಗಿ ಕೆಲಸ ಮಾಡ್ತದೆ. ಅದನ್ನು ಸಹ ನಾವು ಬಳಸ್ಬೋದು, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗ್ತದೆ. ಅದನ್ನು ಬಿಟ್ಟರೆ ಬೇವಿನ ಮೂಲದ ಕೀಟನಾಶಕಗಳು ಅಂತಿದ್ದಾವೆ. ಆಮೇಲೆ ಕೀಟನಾಶಕಗಳನ್ನು ಈಗೇನಾಗಿದೆ ಅಂದರೆ ಹೊಸದಾಗಿ ಏನು ಮಾರ್ಕೆಟಲ್ಲಿ ಇದ್ದಾವೆ ಅದರಲ್ಲಿ ಮೊದಲೆಲ್ಲ ಬಹಳಷ್ಟು ಅವು ಏನು ಉಳಿತಿದ್ದು, ಅಂದರೆ ಅದ್ರ ಮೇಲೆ ನೀವು ನೋಡಿರ್ಬೇಕು ಕೀಟನಾಶಕ ಮೇಲೆ ಈ ಕೆಂಪು ಸಿಂಬಾಲ್ ಇರ್ತಿತ್ತು, ಹಳದಿ ಸಿಂಬಾಲ್ ಇರ್ತಿತ್ತು, ಆಮೇಲೆ ನೀಲಿ ಕಲರ್ ಸಿಂಬಾಲ್ ಇರ್ತಿತ್ತು, ಹಸಿರು ಸಿಂಬಾಲ್ ಇರ್ತಿತ್ತು. ಈಗೆಲ್ಲ ಮಾರುಕಟ್ಟೆಯಲ್ಲಿ ಬರ್ತಕ್ಕಂಥ ಹೆಚ್ಚಾಗಿ ನೀಲಿ ಮತ್ತು ಹಸಿರು ಸಿಂಬಾಲ್ ಇರ್ತಕ್ಕಂಥ ಕೀಟನಾಶಕಗಳಿದ್ದಾವೆ. ಅದಕ್ಕೆ ಆದಷ್ಟು ರೈತರು ಹಸಿರು ಇದ್ದಂಥ ಮಾರ್ಕ್ಗಳಲ್ಲಿ, ಈಗ ನೀವು ನೋಡ್ತೀವಿ ಟ್ರಯಾಂಗಲ್ನಾಗ ಹಸಿರು ಕಲರ್ದು ಇರ್ತವೆ ಅಂದರೆ ಅದಷ್ಟು ಸ್ವಲ್ಪ ಸೇಫ್ ಕೆಮಿಕಲ್ಸ್ ಅಂತವು, ಅವುಗಳನ್ನು ನಾವು ಬಳಸ್ಬೋದು. ಈಗ ನಾವು ಸ್ಪೆನೋಟ್ರಮ್ ಡೆಲಿಗೇಟ್ ಅಂತಿದೆ, ಅದರ ಡೆಲಿಗೇಟ್ ಅಂದರೆ ಎಲ್ಲ ರೀತಿಯ ಈ ಕೀಟ ಜಾತಿಗೆ ಸೇರಿದಂಥ ಕೀಟಗಳು. ಈ ಇದರಲ್ಲಿ ಬದನೆಕಾಯಲ್ಲಿ ಬರ್ತಕ್ಕಂಥ ಕುಡಿ ಮತ್ತು ಕಾಯಿ ಕೊರೆಯಂಥ ಹುಳು, ಆಮೇಲೆ ಮೆಣಸಿನಕಾಯಲ್ಲಿ ಬರ್ತಕ್ಕಂಥ ಕೊರೆ ಹುಳು, ಆಮೇಲೆ ಬೆಂಡೆಯಲ್ಲಿ ಬರ್ತಕ್ಕಂಥ ಕಾಯಿ ಕೊರೆ ಹುಳು, ಇವುಗಳೆಲ್ಲನೂ ನಾವು ಅದನ್ನಿಂದ ಹತೋಟಿ ಮಾಡ್ಬೋದು. ಎಸ್ಮೆನೋಸ್ಯಾಡು ಅಥವಾ ಡೆಲಿಗೇಟ್ ಅಂತ ಬರ್ತದೆ, ಅದು ಒಂದು ಲೀಟ್ರಿಗೆ ಒಂದು 0.2 ml ಡೆಲಿಗೇಟ್ ಸಾಕಾಗ್ತದೆ, ಅಥವಾ ಎಸ್ಮೆನೋಸ್ಯಾಡ್ ಆದರೆ 1 ml ಅಷ್ಟು. ಇದನ್ನ ಬೆಳೆಸಿಬಿಟ್ಟು ನಾವು ಹತೋಟಿ, ಇವು ನಾವು ಏನಂದರೆ ಸೂಕ್ಷ್ಮಾಣುಜೀವಿಗಳಿಂದ ಮಾಡಿದಂಥ ಕೀಟನಾಶಕಗಳು, ಅವುಗಳು ಭಾಳಷ್ಟು ಅವುಗಳ ವಿಷ ಪದಾರ್ಥ ಉಳಿಯುವುದಿಲ್ಲ ಯಾವುದೇ ವೆಜಿಟೇಬಲ್, ಅದಕ್ಕೆ ಇಂಥವುಗಳನ್ನು ನಾವು ಬಳಸಿ ಅದನ್ನು ಹತೋಟಿ ಮಾಡ್ಬೋದು. ಅದೇ ರೀತಿ ಇನ್ನೂ ಕೆಲವೊಂದು ಬೇರೆ ಕೀಟನಾಶಕಗಳು ಇದ್ದಾವೆ, ನಾವು ಈ ಕೊರಾಜಿನ್ ಅಂತ ಬರ್ತದೆ ಅಥವಾ ಎಮಾಮೆಕ್ಟಿನ್ ಅಂತಿದ್ದಾವೆ, ಇವೆಲ್ಲವೂ ಆದಷ್ಟು ಸ್ವಲ್ಪ ಸೇಫ್ ಕೆಮಿಕಲ್ಗಳು. ಆಮೇಲೆ ರೈತರು ಇನ್ನೊಂದು ಏನು ಮಾಡಬೇಕಂದ್ರೆ ಸ್ಪ್ರೇ ಮಾಡಿದ ನಂತರ ಯಾವುದೇ ಸ್ಪ್ರೇ ಮಾಡಿದ ನಂತರ ಅದಕ್ಕೊಂದು ಕಾಯಬೇಕಾದ ಅಂತರ ಅಂತ ಇರ್ತದೆ, ಅಂದರೆ ಇವತ್ತಿನ ಸ್ಪ್ರೇ ಮಾಡಿದ್ರೆ ಇನ್ನೂ ಒಂದು ವಾರ ತನಕ ಹರಿಬಾರ್ದು ಆ ರೀತಿ. ಅದಕ್ಕೆ ರೈತರು ಏನು ಮಾಡಬೇಕಂದ್ರೆ ಯಾವಾಗಲೂ ಈ ವೆಜಿಟೇಬಲ್ಸ್ ಇವತ್ತು ಹರಿದ್ರೆ ಅಂದರೆ ಯಾವತ್ತು ಸ್ಪ್ರೇ ಮಾಡಿದ್ರೆ ಇನ್ನು ಮುಂದೆ ಒಂದು ವಾರ ಬಿಟ್ಟು ಮತ್ತೆ ಅದನ್ನು ಸ್ಪ್ರೇ ಅಲ್ಲಿವರೆಗೂ ಅದನ್ನು ಸ್ಪ್ರೇ ಮಾಡಿ. ಸ್ಪ್ರೇ ಮಾಡಿದ ತಕ್ಷಣ ಕೆಲವೊಬ್ಬ ರೈತರೆಲ್ಲ ಏನು ಮಾಡ್ತಾಯಿದಾರೆಂದರೆ ಇವತ್ತು ಸ್ಪ್ರೇ ಮಾಡ್ತಾರೆ ನಾಳೆ ಮಾರ್ಕೆಟಿಗೆ ಹರ್ಕೊಂಬರ್ತಾರೆ, ಆ್ಯಕ್ಚುಲಿ ಅದನ್ನು ಮಾಡಬಾರ್ದು. ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮಲ್ಲಿ ಇದೆ ಒಂದು ಕೀಟನಾಶಕಗಳ ಪಳೆಯುವಿಕೆಯನ್ನು ಕಂಡುಹಿಡಿತಕ್ಕಂಥ ನಮ್ಮದು ರೆಸಿಡ್ಯೂ ಲ್ಯಾಬ್ ಅಂತ ಮಾಡಿದ್ದೀವಿ. ಅಲ್ಲಿ ಭಾಳಷ್ಟು ನಾವು ನೋಡ್ತೀವಿ, ಈ ಭಾಗದಲ್ಲಿ ಬರ್ತಕ್ಕಂಥ ವೆಜಿಟೇಬಲ್ಸು ಭಾಳಷ್ಟು ನಾವು ತಂದು ನೋಡ್ತಾ ಇರ್ತೀವಿ ಅದರಲ್ಲಿ ಎಷ್ಟು ಪರ್ಸೆಂಟು ಈ ಕೀಟನಾಶಕಗಳು ಉಳಿದಿವೆ ಅಂತ. ಅದಕ್ಕೆ ರೈತರು ಅದನ್ನು ಕೆಲವೊಂದಿಷ್ಟು ಹೇಳಿದೆ, ಅದಕ್ಕೇನೆ ಈ ಕೆಂಪು ಮತ್ತು ಹಳದಿ ಬಣ್ಣದ ಏನು ಕೀಟನಾಶಕಗಳು ಇರ್ತವೆ ಮಾರ್ಕ್ ಇದ್ದಂಥ ಕೀಟ, ಅವುಗಳನ್ನು ಆದಷ್ಟು ಬಳಸೋದನ್ನು ಕಡಿಮೆ ಮಾಡಬೇಕು. ಅದು ಆದಷ್ಟು ಗ್ರೀನ್ ಮೊಲ್ಕ್ಯೂಲ್ಸ್ ಅಂತ ಕರಿತೀನಿ ಅಂಥ ಕೀಟನಾಶಕಗಳು ಬಳಸೋದ್ರಿಂದ ಅವು ಅಷ್ಟು ಸೇಫ್ ಆಗಿರುತ್ತವೆ. ಆಮೇಲೆ ಸ್ಪ್ರೇ ಮಾಡಿದ ನಂತರ ಒಂದು 7-8 ದಿವಸ ಹರಿಬಾರ್ದು ಯಾವುದಲ್ಲ, ಅದಕ್ಕೆ ಸ್ಪ್ರೇ ಮಾಡೋದಿತ್ತಂದ್ರೆ ಹರಿದು ಬಿಟ್ಟು ಸ್ಪ್ರೇ ಮಾಡಬೇಕು. ಮತ್ತೆ ಮುಂದೆ ಒಂದು ವಾರಕ್ಕೆ ನಿಮಗೆ ಬೆಂಡೆ ಆಯಿತು, ಬದನೆಕಾಯಿ ಆಯಿತು, ಹಸಿಮೆಣಸಿನಕಾಯಿ ಆಯಿತು, ಒಂದು ವಾರ ನಂತರ ಮತ್ತೆ ನಾವು ಆ ರೀತಿ ಮಾಡ್ಬೋದು. ಆಮೇಲೆ ಇನ್ನೊಂದು ಇವುಗಳಲ್ಲಿ ಜೈವಿಕ ಕೀಟನಾಶಕಗಳು ಅಂತ ಕಂದಮಲ್ಲಿ ಟ್ರೈಕೋಗ್ರಾಮ ಅಂತೇಳಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಅವು ಸಹ ನಾವು ಬಳಸ್ಬೋದು. ಇದನ್ನು ಏನಂದರೆ ಒಂದು ಕೀಟನಾಶಕ ಆಗಿ ಕೆಲಸ ಮಾಡ್ತವೆ, ಅವುಗಳನ್ನು ನಾವು ಹೊಲಗಳಲ್ಲಿ ರಿಲೀಸ್ ಮಾಡೋದ್ರಿಂದ ಅವು ಈ ಹುಳುಗಳ ತತ್ತಿಯನ್ನು ನಾಶಪಡಿಸಿಬಿಟ್ಟು ಅವುಗಳು ಬರದಂಗೆ ನೋಡ್ಕೊಳ್ತವೆ. ಈ ರೀತಿ ನಾವು ಈ ವೆಜಿಟೇಬಲ್ಸನ್ನು ಈ ಕೆಮಿಕಲ್ಸು ಇರಲಾರ್ದೇನೆ ಅಥವಾ ಅತಿ ಕಡಿಮೆ ಪ್ರಮಾಣದಲ್ಲಿ ಅವುಗಳನ್ನು ಬಳಸಿ ನಾವು ಇದನ್ನು ಬೆಳೆಯಬಹುದು. ಈಗ ಬೀಜ ಕೃಷಿಯಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಪರಿಕರ, ಬೀಜದಿಂದ ಕೀಟಗಳು ಪ್ರಸಾರ ಆಗ್ತಿರ್ತಂತ ಒಂದು ಸೀಸನಿಂದ ಮತ್ತೊಂದು ಸೀಸನ್ಗೆ ಬೀಜಗಳಿಂದ ಏನಾದರೂ ಕೀಟಗಳು ಪ್ರಸಾರ ಆಗ್ತಿರ್ತವೆ ಹೇಗೆ? ಬೇಸಿಗೆಯಲ್ಲಿ ಬೀಜಗಳ ನಿರ್ವಹಣೆಯನ್ನು ಏನಾದರೂ ಮಾಡೋದ್ರ ಮುಖಾಂತರ ಕೀಟ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗತ್ತಂತೀರ ಹೇಗೆ? ಭಾಳಷ್ಟು ರೈತರು ಏನಾದಂದ್ರೆ ಈಗ ಆದಷ್ಟು ಕಂಪ್ನಿಗಳಿಂದನೇ ತಗೊಂಡು ಬಳಸ್ತಕ್ಕಂಥ ಪದ್ಧತಿನೇ ಇದೆ. ಈ ಹತ್ತಿ ಆಯಿತು, ಯಾರು ರೈತರು ಈಗ ತಂಬಲ್ಲಿದ್ದಂಥ ಬೀಜಗಳನ್ನ ಬಳಸೋದಿಲ್ಲ. ಮೆಣಸಿನಕಾಯಿ ಆಯಿತು, ಭಾಳಷ್ಟು ವೆಜಿಟೇಬಲ್ಸ್ ಹೆಚ್ಚು ಕಡಿಮೆ ಅವರೆಲ್ಲರೂ ಈ ಕಂಪ್ನಿಗಳು ಮಾರ್ತಕ್ಕಂಥ ಬೀಜಗಳನ್ನೇ ತಂದು ಮಾಡ್ತಾ ಇದ್ದಾರೆ. ಆದಷ್ಟು ಈ ಮನೆಯಲ್ಲಿ ಬಳಸ್ತಕ್ಕಂಥ ಬೀಜಗಳಂದರೆ ಜೋಳ, ಆಮೇಲೆ ಹೆಸರು, ಆಮೇಲೆ ಉದ್ದು, ಇಂಥವುಗಳನ್ನು ಏನಂದರೆ ಅವುಗಳಲ್ಲಿ ಈ 2-3 ಹುಳುಗಳು ಬರ್ತವೆ. ಒಂದು ನಾವು ಬುರುಬುರಿ ಅಂತ ಕರಿತೀವಿ ಅಥವಾ ಪಲ್ಸ್ ಬೀಟ್ಲ್ ಅಂತ ಕರಿತೀವಿ. ಇವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬರ್ತಕ್ಕಂಥ ಅವು ಏನಂದರೆ ನೀವು ರಾಶಿ ಮಾಡೋ ಟೈಮ್ದಾಗ ಹೊಲದಿಂದನೇ ಬಂದಿರ್ತಾವೆ, ಅವು 1-2 ಹಿಂಗೆ ಬಂದಿರ್ತವೆ. ಅಂಥವು ಸಹ ಕೆಲವೊಂದು ಸಾರಿ ನಿಮ್ಮ ಬೀಜಗಳನ್ನು ತಿಂದು ನಾಶಪಡಿಸೋಕ್ಕಂಥ ಪ್ರಸಂಗ ಇರ್ತದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಮನೆಯಲ್ಲಿ ಶೇಖರಣೆ ಮಾಡಬೇಕಾದ್ರೆ ಈ ಬೇವಿನ ಎಲೆಗಳನ್ನು ಹಾಕೋದು ಅಥವಾ ಮಾರುಕಟ್ಟೆಯಲ್ಲಿ ಕೆಲವೊಂದು ಬೀಜಕ್ಕಾಗಿ ಮಾತ್ರ, ಬೀಜಕ್ಕಾಗಿ ಮಾಡೋದಾದ್ರೆ ಕೆಮಿಕಲ್ನ ಬಳಸ್ಬೋದು, ತಿನ್ನೋಕ್ಕಾಗಿ ಆದರೆ ಅಲ್ಲ. ಬೀಜಕ್ಕಾಗಿ ನಾವು ಕೆಲವೊಂದು ರೆಕಮೆಂಡೇಷನ್ ಮಾಡ್ತೀವಿ, ಈ ಕೆಮಿಕಲ್ ಮೆಲಥಿಯನ್ ಪುಡಿ ಬರ್ತದೆ ಅದು ಅವುಗಳನ್ನು ನಾವು ಲೇಪನ ಮಾಡಿ ಇಟ್ಕೋಬೋದು. ಬೀಜಕ್ಕಾಗಿ ಮಾತ್ರ ಅದು ತಿನ್ನೋದಕ್ಕೆ ಬೇಡ. ಈ ಬೇವಿನ ಎಲೆಗಳನ್ನಾದ್ರೆ ಹಾಕಿಬಿಟ್ಟು ಕಟ್ಬಿಡೋದು ಅಥವಾ ಇನ್ನೊಂದು ಏರ್ ಟೈಟ್ ಮೆಥಡ್ಸ್ ಬಂದವೆ ಈಗ. ಕೆಲವೊಂದು ಪ್ಲಾಸ್ಟಿಕ್ ಅಂದರೆ ಏರ್ ಟೈಟ್, ಅದರಲ್ಲಿ ಪ್ಲಾಸ್ಟಿಕ್ನಲ್ಲಿ ಹಾಕಿಬಿಟ್ಟು ಅದರಲ್ಲಿ ಹವಾ ಆಡ್ದಂಗೆ ನಾವು ಟೈಟಾಗಿ ಮಾಡ್ಕೊಂಡ್ಬಿಟ್ಟು ಅದನ್ನ ಸಹ ಅದೇ ರೀತಿ ನಾವು ಸಂಗ್ರಹಣೆ ಮಾಡ್ಬೋದು. ಸ್ಪೆಷಲಿ ಇವರು ಏನು ಹೆಸರು, ಉದ್ದು ಮತ್ತು ಏನು ಕಡಲೆ ಇವುಗಳನ್ನು, ಇವುಗಳಲ್ಲಿ ಈ ಬರುಬರಿ ಬರತಕ್ಕಂಥ ಜಾಸ್ತಿ ಬರೋಂಥ ಅದಕ್ಕೆ ಒಂದು ಈ ಗಾಳಿ ಆಡದಂತೆ ಟೈಟಾಗಿ ಈ ಬಾಕ್ಸ್ಗಳಲ್ಲಿ ಹಾಕಿಡ್ಬೋದು. ಅಥವಾ ಇನ್ನೊಂದಂದ್ರೆ ಈ ಮೆಲಥಿಯನ್ ಪುಡಿ ಅಥವಾ ಕ್ಲೋರೋಫಿಲ್ ಪೌಡ್ರ್ ಬರ್ತವೆ, ಅವುಗಳನ್ನ ಲೇಪನ ಮಾಡಿ ಇಟ್ಕೊಳ್ಳೋದ್ರಿಂದ ಅವು ಬೀಜಗಳ ರಕ್ಷಣೆಯನ್ನು ಮಾಡ್ಬೋದು. ಅಥವಾ ಈ ಬೇವಿನ ಎಲೆಗಳನ್ನ ಹಾಕೋದು ಅಥವಾ ಬೇವಿನ ಮೂಲದ ಕೀಟನಾಶಕಗಳನ್ನ ಅದರಲ್ಲಿ ಲೇಪನ ಮಾಡಿಬಿಟ್ಟು ನಾವು ಅದನ್ನು ಸ್ಟೋರ್ ಮಾಡ್ಕೋಬಹುದು. ಈ ರೀತಿ ನಾವು ಬೀಜಗಳನ್ನು ಸಂಗ್ರಹಣೆ ಮಾಡ್ಬೋದು. ಒಳ್ಳೆಯದು ಡಾಕ್ಟರ್ ಶಿವಾನಂದ ಹಂಚನಾಳವರೇ, ಇದುವರೆಗೂ ಬೇಸಿಗೆಯಲ್ಲಿ ಕೀಟಗಳ ನಿರ್ವಹಣೆಗೆ ರೈತರು ಏನೆಲ್ಲ ಒಂದು ಕ್ರಮಗಳನ್ನು ಮಾಡೋದ್ರ ಮುಖಾಂತರ ಮುನ್ನೆಚ್ಚರಿಕೆಯಾಗಿ ಏನು ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ತಿಳಿಸಿದರೆ, ರೈತರು ನಿಮ್ಮ ಸಲಹೆ ಸೂಚನೆಗಳನ್ನು ಗಮನಿಸಿ ಅದರಂತೆ ಕಾರ್ಯಕ್ರಮಗಳನ್ನು ಮಾಡಿದರೆ ಖಂಡಿತ ಮುಂದಿನ ಹಂಗಾಮ ಇರ್ಬೋದು, ಈ ಹಂಗಾಮಿನಲ್ಲಿ ಕೀಟಗಳ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದ ಎಲ್ಲ ರೈತರಿಗೂ. ತಮಗೆ ಮತ್ತೇನಾದ್ರು ಮಾಹಿತಿ ಬೇಕಾಗಿದ್ದರೆ ನಮ್ಮದು ಫೋನ್ ಸಂಖ್ಯೆ ಕೊಡ್ತೀನಿ, ಅದಕ್ಕೆ ಬೇಕಾದ್ರೆ ನೀವು ಕರೆ ಮಾಡಿ ಕೇಳ್ಕೋಬೋದು. ನನ್ನ ದೂರವಾಣಿ ಸಂಖ್ಯೆ 9448416132. ಈ ದೂರವಾಣಿಗೆ ನೀವು ಯಾವಾಗಾದರೂ ಫೋನ್ ಮಾಡಿ ಕೇಳ್ಕೋಬೋದು. ಇದುವರೆಗೆ ಬೇಸಿಗೆ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಶ್ರೀ ಅನ್ನ ಯಾನಿ ಮಿಲತ್ ಸ ಪೋಷಣ ಕಾ ಭಂಡಾರ್ ಮನ ಗಯಾ ಅಬ್ ಸಾರಾ ಸಂಸಾರ್. ಕಿಸಾನೋ ಕೋ ಮಿಲೆಟ್ಸ್ ಕಿ ಖೇತೀ ಕೆ ಲಿಯೆ ಪ್ರೋತ್ಸಾಹಿತ ಕರ್ ಉನ್ಹೇ ಆರ್ಥಿಕ ರೂಪ ಸೇ ಸಶಕ್ತ ಬನಾನೆ ಔರ್ ಆಮ್ ಲೋಗೋ ಕೋ ಮಿಲೆಟ್ಸ್ ಸೇ ಬನೆ ಉತ್ಪಾದೋ ಕೆ ಪ್ರತಿ ಜಾಗರೂಕ್ ಕರ್ನೆ ಕೆ ಲಿಯೆ ಭಾರತ ಸರ್ಕಾರ್ ಕೆ ಆಹ್ವಾನ್ ಪರ್ ಸಂಯುಕ್ತ ರಾಷ್ಟ್ರ ಸಂಘ 2023 ಕೋ ಅಂತಾರಾಷ್ಟ್ರೀಯ ಮಿಲೆಟ್ಸ್ ವರ್ಷ ಕೆ ರೂಪ ಮೇ ಮನಾ ರಹಾ ಹೈ. ಮಿಲೆಟ್ಸ್ ಕೋ ಅಂತಾರಾಷ್ಟ್ರೀಯ ಪಹಚಾನ್ ಮಿಲ್ನೆ ಕಾ ಮತಲಬ್ ಹೈ ಕಿ ಹಮಾರೇ ಛೋಟೆ ಕಿಸಾನೋ ಕೆ ಲಿಯೆ ಗ್ಲೋಬಲ್ ಮಾರ್ಕೆಟ್ ತಯಾರ್ ಹೋ. ಇಸಿ ಮುಹಿಮ್ ಮೇ ದೂರದರ್ಶಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 18 ಮಾರ್ಚ್ ಕೋ ಪೂಸಾ ಪರಿಸರ್ ನೈ ದಿಲ್ಲಿ ಮೇ ಮಿಲೆಟ್ಸ್ ಗ್ಲೋಬಲ್ ಕಾನ್ಫರೆನ್ಸ್ ಬಾಯರ್ ಸೆಲರ್ ಮೀಟ್ ವ ಪ್ರದರ್ಶನೀ ಕಾ ಉದ್ಘಾಟನ್ ಕರೆಂಗೆ ಜಿಸ್ ಮೇ 100 ಸೇ ಅಧಿಕ ದೇಶೋ ಕೇ ಪ್ರತಿನಿಧಿ ಭಾಗ್ ಲೇ ರಹೇ ಹೈ. ಅಂತಾರಾಷ್ಟ್ರೀಯ ಮಿಲೆಟ್ಸ್ ವರ್ಷ ಕಾ ಹೈ ಯೇ ಸಂದೇಶ್. ಮಿಲೆಟ್ಸ್ ಕೇ ಹೈ ಫಾಯ್ದೆ ಅನೇಕ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಬರೋಣ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ. ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕಡಲೆಕಾಳು 4,000 ರೂಪಾಯಿಂದ 4,660 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 6,900 ರೂಪಾಯಿಂದ 7,800 ರೂಪಾಯಿಗಳು, ನೆಲಗಡಲೆ ಶೇಂಗಾ ಗುಂಗ್ರಿ 3,796 ರೂಪಾಯಿಂದ 7,550 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 2,339 ರೂಪಾಯಿ, ಸೂರ್ಯಕಾಂತಿ ಸೂರ್ಯಪಾನ 4,679 ರೂಪಾಯಿ, ತೊಗರಿ ಕೆಂಪು 4,450 ರೂಪಾಯಿಂದ 6,341 ರೂಪಾಯಿ, ಮಾರುಕಟ್ಟೆ ಲಿಂಗಸ್ಕೂರು ಸಜ್ಜೆ ಇತರೆ 2,650 ರೂಪಾಯಿಂದ 2,680 ರೂಪಾಯಿ, ನೆಲಗಡಲೆ ಶೇಂಗಾ 5,140 ರೂಪಾಯಿ, ತೊಗರಿ 7,950 ರೂಪಾಯಿಗಳು. ಇದುವರೆಗೆ ಮಾರುಕಟ್ಟೆ ರಾಯಚೂರು ಹಾಗೂ ಲಿಂಗಸ್ಕೂರು ಇವರುಗಳು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ಯಾವುದೇ ಮಳೆಯ ಮುನ್ಸೂಚನೆ ಇರುವುದಿಲ್ಲ. ಗರಿಷ್ಠ 37, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದ್ದು, ಆರ್ದ್ರತೆಯ ಪ್ರಮಾಣ ಗರಿಷ್ಠ 41, ಕನಿಷ್ಠ 13 ಇರಲಿದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 15 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿ ನೀಡಲಾಗಿದೆ. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಇನ್ನು ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕಳಿಸಿಕೊಡಬೇಕು. ಹಿಂಗಾರು ಬೆಳೆ ಕಟಾವಾದ ಮೇಲೆ ಮಾಗಿ ಉಳುಮೆಯನ್ನು ಮಾಡಿದರೆ ಮಣ್ಣಿನಲ್ಲಿರುವ ಕೋಶ ವ್ಯವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಇನ್ನು ಕಲ್ಲಂಗಡಿಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಬಹುದು. ಬಿಸಿಲು ಹೆಚ್ಚಾಗುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 50% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಗಳಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇನ್ನು ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ಹತ್ತು ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಫರ್ಫೆನಿಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತೋಟೆಯನ್ನು ಮಾಡಲು 0.6 ಗ್ರಾಂ ಸೆಪ್ಟ್ರೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WPಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ನಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಕೊರಕದ ಬಾಧೆ ಹರಿದ್ ಬಾಂಧವರು ಗಮನಿಸಿದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮಿಕ್ಯುನ್ ಬೆಂಜೋಯೇಟ್ 5 HG ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಮಾವನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು, ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಬೇಸಿಗೆ ಆರಂಭಗೊಳ್ಳುತ್ತಿರುವ ಈ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ರೈತ ಬಾಂಧವರು ನೋಡಿಕೊಳ್ಬೇಕು. ಕೋಳಿ ಮನೆಯನ್ನು ತಂಪಾಗಿಸುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕೋಳಿಯ ಕೊಠಡಿಯ ಉಷ್ಣಾಂಶವನ್ನು ಯಥಾಸ್ಥಿತಿಯಲ್ಲಿ ಕಾಪಾಡಬೇಕು. ಇನ್ನು ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತದೆ. ಬಿಸಿಲಿನ ಬಿಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯಲ್ಲಿ ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬೆಳೆಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಅಥವಾ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ ಅಮರೇಶ್ ಆಶಿಯಾಳ್ ಅವರಿಂದ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈಗ ಕೇಳೋಣ ಜನಪದ ಗೀತೆಗಳು. ಮಳೆಯಪ್ಪ ಹೊಸಮನಿ ಮತ್ತು ಸಂಗಡಿಗರಿಂದ ಖಣಿವಾದನ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ. ಅಗರ್ ಕೋಯ್ ಬಹುತ್ ಬಡಿ ಆಪದಾ ಆಗಿ ಫಸಲ್ ಬರ್ಬಾದ ಹೋಗಿ ತೋ ಉಸ್ಕೋ ಬಿ ಬೀಮಾ ದೇನೆ ಕಿ ಯೋಜನಾ ಹಮ್ನೆ ಬನಾಯಿ. ಆವರಿಸುತ್ತಿದೆ ಸಮೃದ್ಧಿ ಪ್ರತಿ ಮನೆ ಮನೆ ಹಾಗೂ ಹಳ್ಳಿಗಳಲ್ಲಿ, ಆದರೂ ರೈತರು ಸುರಕ್ಷಿತ ಕೃಷಿಯ ಪ್ರತಿ ರಹದಾರಿಯಲ್ಲಿ. ಫಸಲ್ ಬೀಮಾ ಯೋಜನೆಯ 7 ವರ್ಷಗಳ ಸಫಲತೆಯಲ್ಲಿ ಸರ್ಕಾರ ನನ್ನ ಬೆಂಬಲದಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800180501 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.